ಇದನ್ನು ಎಲ್ಲ ಬೆಳೀತಾರೆ. ಕುರಿ ಸಾಕಾಣಿಕೆ ಹಾಗೆಯೇ ಆಡುಗಳನ್ನು ಸಾಕಿದ್ದಾರೆ. ತರಕಾರಿ ಕೃಷಿಯನ್ನು ಮಾಡ್ತಾರೆ. ಮನೆಗೆ ಅಂತ ಒಂದು ಹಸುವನ್ನು ಸಹ ಸಾಕಿದ್ದಾರೆ. ಕೋಳಿ ಈ ರೀತಿ ಒಬ್ಬ ಕೃಷಿಕನಿಗೆ ಬೇಕಾದಂತಹ ಎಲ್ಲ ವಿಷಯಗಳಲ್ಲೂ ಅವರು ಅವರ ಕೃಷಿ ಭೂಮಿಯಲ್ಲಿ ಹೊಂದಿಸ್ಕೊಂಡಿದ್ದಾರೆ. ಗೋವಿಂದೇಗೌಡರು ಹೇಳಿ, 60 ವರ್ಷ ನಿಮಗೆ ಏನು ವಿದ್ಯಾಭ್ಯಾಸ ಮಾಡಿದ್ರಿ, ಕೃಷಿ ಪ್ರಾರಂಭ ಮಾಡಿದ್ವಿ ಯಾವ ವಯಸ್ಸಿನಲ್ಲಿ? ನಾವು ಕೃಷಿ ಪ್ರಾರಂಭ ಮಾಡಿದ್ರು ಒಂದು 30-25 ವರ್ಷದಿಂದಲೇ ಮಾಡಿದೋ ಸ ಎಲ್ಲಾನು. 20 ವರ್ಷದಿಂದಲೇ ಮಾಡಿ ಇಷ್ಟೆಲ್ಲಾನು ನಾವು ಕಬ್ಬು ಆಮೇಲೆ ಬೆಳೆ ತೆಂಗು ಸಸಿ ನೆಟ್ಟಿರೋದು, ಆಮೇಲೆ ತೆಂಗು ಬೆಳೆ ಅಡಿಕೆ ಬೆಳೆ ಬೆಳೆದಿರೋದು, ಆಮೇಲೆ ಹಸಿ ಕಾಫಿ ಗಿಡನು ಹಾಕಿದ್ದೋ ಅದನ್ನು ಕಟ್ ಮಾಡ್ಬಿಟ್ಟಿದ್ದು ತೆಗೆದ್ಬಿಟ್ಟು ಹಸಿ ಕಾಫಿ ಗಿಡ ಅಡಿಕೆ ಗಿಡದೊಳಗೆ ಜಾಸ್ತಿ ಇದಾಯ್ತದೆ ಅಂತ ಅಂದ್ಬಿಟ್ಟು ಆಮೇಲೆ ಈ ಅಡಿಕೆ ಗಿಡದೊಳಗೆ ಬಾಳೆ ಮಡಗಿದ್ವಿ. ಬಾಳೆಯಿಂದ ಆದ್ಮೇಲೆ ಅವಕ್ಕೆಲ್ಲ ನೀರು ನೋಡಿ, ಆಮೇಲೆ ಮೆಣಸು ಗಿಡ, ಮೆಣಸು ಆದ್ಮೇಲೆ ತಿರ್ಗಾ ಜೋಳ, ಜೋಳ ಬೆಳೆದು ಎಲ್ಲ ಎಲ್ಲ ಸುಮಾರು ಅದೇ ಅವರೆಲ್ಲ ಸುಮಾರು ಬರ್ತಾ ಐತೆ. ಜಾಸ್ತಿ ಕಾಸ್ಟ್ ಮಾಡಿರೋದು ಯಾವ ಬೆಳೆ ಈಗ ಜಾಸ್ತಿ ತೋಟ ಮಾಡಿರೋದು ಅಂದ್ರೆ ತೆಂಗು ಅಡಿಕೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಆಯ್ತಿರೋದು. ಕಬ್ಬನಲ್ಲಿ ಆಯ್ತು ಮೊದ್ಲೆಲ್ಲ, ಈಗ ಒಂದ್ ಸ್ವಲ್ಪ ಕಬ್ಬು ಎಲ್ಲ ರೇಟು ಸ್ವಲ್ಪ ಇದಾಯ್ತಾ ಎಲ್ಲ ಬೆಳೆ ಕಡುಗುಳಿ ಜಾವೆಲ್ಲ ಜಾಸ್ತಿ ಆದ್ರಿಂದ ಅದ್ರಲ್ಲೇ ಜಾಸ್ತಿ ಬರ್ತಾ ಇರೋದು. ಆದ್ರೆ ಒಂದ್ಸರಿ ಖರ್ಚು ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಆಳನ್ನ ಕೂಲಿ ಜಾಸ್ತಿ ಬರ್ತದೆ, ಖರ್ಚು ಜಾಸ್ತಿ ಬರ್ತದಲ್ಲ, ಆದ್ರಿಂದ ಒಂದ್ ಸ್ವಲ್ಪ ಅಲ್ಲಿಗೆ ಅಲ್ಲಿಗೆ ಸರಿ ಆಯ್ತಾ ಅದು. ಈಗ ವ್ಯವಸಾಯದಲ್ಲಿ ಅಂತೂ ಗೊಬ್ಬರ, ಮನೆ ಗೊಬ್ಬರ, ಚಿಂಬೆ ಗೊಬ್ಬರ ಹಾಗೆ ಜಾಸ್ತಿ ಏನ್ ಹಾಕ್ತಿಲ್ಲ ನಾವು. ಇದು ಹನಿ ನೀರಾವರಿ ಮಾಡ್ಕೊಂಡಿದ್ವಿ ಹಸಿ ಎಲ್ಲದಕ್ಕೂ. ಈ ತೋಟಕೋಸು ಮಾಡಿದ್ವಿ, ಕಬ್ಬಿಗೂ ಮಾಡಿದ್ವಿ. ಅಲ್ಲಿಂದ ಹನಿ ನೀರಾವರಿ ದಸಿಂದ ಇವಕ್ಕೆಲ್ಲ ಮನೆಯಿಂದ ಗಂಜ್ಲ ತೊಪ್ಪೆ ಆಮೇಲೆ ಮನೆ ಇವೆಲ್ಲ ಹಾಕ್ತಾ ಇದ್ವಿ. ತಗೊಂಡೆ ತಗೊಂಡೆ ಬಾಳೆ ಗಿಡಕ್ಕೆ ಎಲ್ಲ ಹಾಕ್ತಿದ್ವಿ, ಇವೆಲ್ಲ ಹಾಕಿ ವ್ಯವಸಾಯ ಚೆನ್ನಾಗಿ ಮಾಡ್ತಾ ಇದ್ವಿ. ಈಗ 70 ಟನ್ ಎಪ್ಪತ್ತನ್ನ ಬೆಳೆದಿದ್ವಿ. 70 ಟನ್ ಈಗ ಒಂದು ಆರೋಗ್ಯ 70 ಟನ್ ಈಗೇನದು ಪರವಾಗಿಲ್ಲ ಅನ್ಸುತ್ತ? ಅದು 70 ಟನ್ ಬೆಳೆದ್ರೆ ಪರವಾಗಿಲ್ಲ, 20 ಟನ್ 30 ಟನ್ ಬೆಳೆದ್ರೆ ನಮ್ಗೆ ಅಲ್ಲಿ ಕೂಲಿ ಅಲ್ಲಿಗೆ ಏನಾರ ಹಂಗಲ್ಲ. 70 ಟನ್ ಹೆಚ್ಚು ಕಡಿಮೆ ನೀವು ಸರಾಸರಿ ಪ್ರತಿ ವರ್ಷ ತೆಗಿತೀವಿ? 70 ಟನ್ ಬೆಳೆತಾ ಇದ್ವಿ. ಎಷ್ಟು ಕೂಳೆ ಬಿಡ್ತೀರಿ? ನಾವು 5 ಕೂಳೆ 6 ಕೂಳೆ ಗಂಟು ಬಿಟ್ಟಿವಿ, 8 ಕೂಳೆ ಗಂಟು ಬಿಟ್ಟಿದ್ವಿ ಒಂದ್ ಸರಿ. ಈಗ 8ನೇ ಕೂಳೆಗೂ ಎಷ್ಟು ಬರುತ್ತೆ? ಎಷ್ಟು ಅಂದ್ರೆ 70 ಟನ್ 65 ಟನ್ 80 ಟನ್ ಗಂಟ ಬೆಳೆತಿತ್ತು ಆಗ ಮೊದಲನೇ ಫಸ್ಟ್ ಅಲ್ಲಿ. ಕೊನೆ ಫೈನಲ್ ಗೆ 70 ಟನ್ 65 ಟನ್ ಗೆ ಲಾಸ್ಟ್ ಮಾಡಿದ್ವಿ. ಕೂಳೆನಲ್ಲೂ 65 ಟನ್ ಯಾವಾಗ್ಲೂ ಕೆಡ್ಗಿದ್ವಿ ನಾವು ಕೂಳೆನು. ಈಗ ಹೆಂಗೆ ಕಬ್ಬನ್ ಬೆಳೆಯಲ್ಲಿ? ಕಬ್ಬನ್ ಬೆಳೆಯಲ್ಲಿ ಅಂತ ಅಂದ್ರೆ ಇದು ನಾವು 65 ಟನ್ ಕೆಡ್ದಾಗ ಒಂದ್ 10,000-20,000 ಕಡಿಮೆ ಬರ್ತದೆ. ಈ ಜಾಸ್ತಿ 70 ಟನ್ 80 ಟನ್ ಕೆಡ್ದಾಗ ಒಂದ್ 20,000-25,000 ಜಾಸ್ತಿ ಸಿಗ್ತದೆ. ಹಂಗಲ್ಲ, ಇದು ಕಾಸ್ ವಿಷಯ ಆಯ್ತು. ಈ ನಿರಂತರವಾಗಿ ಹಿಂಗ್ ಇಳುವರಿ ಬರ್ಬೇಕಾದ್ರೆ ಹೆಂಗ್ ನಿರ್ವಹಣೆ ಮಾಡ್ಬೇಕು? ಆ ಇಳುವರಿ ಅಂದ್ರೆ ಈ ವ್ಯವಸಾಯದಲ್ಲಿ ನಾವು ಗೊಬ್ಬರ ಮನೆ ಗೊಬ್ಬರ ಒಂದ್ ಸ್ವಲ್ಪ ಜಾಸ್ತಿ ಹಾಕಿ ಇವು ನೀರು ಎಲ್ಲ ಸೌಲಭ್ಯ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ 65-60 ಟನ್ ಬರ್ತಾ ಇರ್ತದೆ. ತೆನೆ ಕಬ್ಬಿಗೆ ಅಂತಂದ್ರೆ ಮೊದಲನೇ ಫಸಲಲ್ಲಿ ಹಟ್ಟಿ ಗೊಬ್ಬರ ಹೊಡೆದು ಎಲ್ಲ ಉಳೆ ಮಾಡಿ ಚೆನ್ನಾಗಿ ಟ್ಯಾಟಲ್ಲಿ ನಾವು ಇದರಲ್ಲಿ ಮನೆಗಳಲ್ಲೆಲ್ಲ ಉಳಿಸಿ ಅದನ್ನ ಮನೆ ಗೊಬ್ಬರ ಎಲ್ಲ ಹೊಡಿಸಿ ಒಂದ್ 2-3 ತಿಂಗಳು ಬಿಟ್ಟಿರ್ತೀವಿ ಲೀವ. ಆ ಲೀವ ಬಿಟ್ಟಿ ಅದನ್ನ ಚೆನ್ನಾಗಿ ಒಣಗಿ ಭೂಮಿ ಎಲ್ಲ ಚೆನ್ನಾಗಿ ಫಲವತ್ತ ಬಂದ್ಮೇಲೆ ತಿರ್ಗಾ ಇನ್ನೊಂದು ಮೈ ಉಳಿಸಿ ಗೊಬ್ಬರ ಹಾಕ್ಸಿ ಅದಕ್ಕೆ ಇದ್ರ ಗೊಬ್ಬರ ಹಾಕ್ಸಿ ಆಗ ತೆರೆ ಕರೆಕ್ಟ್ ಆಗಿ 4-3 ಅಡಿಗೆ ತೆರೆ ಹೊಡಿಸಿ ಅದ ಕಬ್ಬ ಬಿತ್ತನೆ ಒಳ್ಳೆ ಬಿತ್ತನೆ ತಂದು ನೆಟ್ಟಾಗ 80-85 ಟನ್ ಗಂಟೆ ಬೀಳ್ತದೆ. 70-85 ಟನ್ ಗಂಟೆ ಯಾವ್ದು ಕಮ್ಮಿ ಕಡಿಗಿಲ್ಲ ನಾವು ಯಾವಾಗಲೂ. ಅದೇನು 6-7 ಆರು ಬೆಳೆ ಬೆಳಿಬೇಕು ಅಂತಂದ್ರೆ ತಿರ್ಗಾ ಪುನಃ ಅದಕ್ಕೆ ತಿರ್ಗಾ ವ್ಯವಸಾಯ ಮಾಡಿಸಿ ತಿರ್ಗಾ ಎಲ್ಲ ಗುಣಿ ಎಲ್ಲ ನೀಟಾಗಿ ಒಕ್ಕಣೆಯಿಂದ ಬಿಡಿಸಿ ನಾವು ಆಳಲ್ಲಿ ಎಲ್ಲಾನು ರೆಡಿ ಮಾಡಿಸಿ ಆ ತಿರ್ಗಾ ಅದಕ್ಕೆ ವ್ಯವಸಾಯ ಏನ್ ಮಾಡ್ಬೇಕು ಹಟ್ಟಿ ಗೊಬ್ಬರ ಹೊಡಿಸಿ ತಿರ್ಗಾ ಪುನಃ ಹನಿ ನೀರಾವರಿಗೆಲ್ಲ ವ್ಯವಸಾಯ ಮಾಡಿ ಅದಕ್ಕೇನ ವ್ಯವಸಾಯ ಇದು ಮಾಡಿಕೆ ಮಾಡಿ ಮಾಡಿದ್ಮೇಲೆ ಅದೇ ಬೆಳವಣಿಗೆ ಬಂದಂಗೆ ಬಂದಂಗೆ ಹಾಗಾಗಿ ನಾವು ಏನೇನು ಯಾವ ಟೈಮ್ಗೆ ಏನೇನು ಮಾಡಬೇಕು ಅದೇ ಯಾವ ಟೈಮ್ಗೆ ಏನ್ ಮಾಡ್ಬೇಕು ಇದು ಒಂದೇ ಮೊದಲನೇ ಗೊಬ್ಬರ 1 ತಿಂಗಳು 15 ದಿವಸ ಕಳೆದ ಇಟ್ಕೆ ಒಂದ್ ಮೇ ಗೊಬ್ಬರ ಬಿಡಿಸ್ತೀವಿ ಸುಮಾರು ಸಿಂಪಲ್ ಆಗಿ ಆಮೇಲೆ ಹಟ್ಟಿ ಗೊಬ್ಬರ ಹಾಕಿಸ್ತೀವಿ ಎಲ್ಲ ಹಾಕ್ಸ್ತಿವಿ ತಿರ್ಗಾ ಹಟ್ಟಿ ಗೊಬ್ಬರ ಹಾಕ್ಸ್ಮೇಲೆ ತಿರ್ಗಾ ಇನ್ನೊಂದ್ ಮೇ ಗೊಬ್ಬರ ಹಾಕ್ಸ್ತೀನಿ ಇನ್ನೊಂದು ಆಮೇಲೆ 3ನೇ ಮೈಗೆ ಪಟಾಕ ಇಡಿಸ್ಬಿಟ್ಟು ಎಲ್ಲ ನೀರಾವರಿ ಏನ್ ಮಾಡ್ಬಿಟ್ಟು ಇದ್ ಮಾಡಿದ್ ವ್ಯವಸಾಯ ಮಾಡಿದ್ ಬಿಟ್ರೆ 3ನೇ ಐಟಮ್ಗೆ ಮುಗಿತಲ್ಗೆ ಆಮೇಲೆ ನೀರ್ ನೋಡ್ಕೊಂಡು ನಾವು ಸುತ್ತ ಜಮೀನ್ ನೋಡ್ಕೊಂಡು ಸುತ್ತ ಏನಾಗದೆ ಎಂತ ಆಗದೆ ಇಲ್ಲ ಏನ್ ಸೇರ್ಸೇತ ಏನೋ ನೋಡ್ಕೊಂಡು ಬರ್ತಾ ಇರ್ತೀವಿ. ಈ ನೀರಿನ ವ್ಯವಸ್ಥೆ ಎಲ್ಲ ನೀರು 2 ಬೋರ್ ಇರೋದ್ರಿಂದ 2 ಬೋರ್ ನೀರು ನಮ್ಗೆ ಆಯ್ತಾ ಇರ್ತದೆ. ಹೆವಿ ನೀರು ಆಯ್ತಾ ಇರ್ತದೆ ಯಾವಾಗ್ಲೂ ನೀರ್ಗೇನ್ ತೊಂದರೆ ಆಗಲ್ಲ ನಮ್ಗೆ. ಯಾವ ಟೈಮ್ ಬೇಕಾಗ ಹೋಗಿ ಈ ಕಡೆ ಬೇಕಂದ್ರೆ ಈ ಕಡೆ ಪಾಲು ತಿರ್ಸ್ಕೊತೀವಿ, ಈ ಕಡೆಗೆ ಬೇಕಾದ್ರೆ ಈ ಕಡೆಗೆ ವಾಲ್ ತಿರ್ಸ್ಕೊಂಡು ಏನ್ ಮಾಡ್ಕೋಬೇಕು ಅದ್ ಮಾಡ್ಕೊಂಡು ಅದನ್ನ ಮುಂದರ್ಸ್ಕೊಂಡು ನಾವು ತಲೆ ಸಂದಿ 2 ಟೈಮ್ 3 ಟೈಮ್ ಗದ್ದೆ ಹತ್ರ ಹೋಯ್ತಾ ಇರ್ತೀವಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈಗ ಹೊಸ ಬೆಳೆ ಹಾಕಕ್ಕಿಂತ ಈತರ ಕೂಳೆ ಬೆಳೆ ಕೂಳೆ ಮಾಡೋದಕ್ಕಿಂತ ಹೊಸ ಬೆಳೆಗೆ ಹೊಸ ಖರ್ಚು ಬರ್ತಾ ಇರ್ತದೆ. ಇದೇ ಕೂಳೆ ಮಾಡ್ಕೋಬೋದು, ಒಂದ್ 8-10 ಕೊಬೋದು, ಅಲ್ಲಲ್ಲಿ ಮೇಂಟೈನ್ ಮಾಡ್ಕೊಂಡು ತೊಂದರೆ ಆಯ್ತಲ್ಲ. ಆಮೇಲೆ ಏನಾದ್ರು 4-5 ವರ್ಷ ಕಳೆದಾದ್ಮೇಲೆ ಅದ್ರಲ್ಲಿ ಏನು ಸರಿಯಾಗಿ ಸ್ವಲ್ಪ ಇದು ಕಾಣಲಿಲ್ಲ ಅಂದ್ರೆ ನಮ್ಗೆ ಅದನ್ನ ತೆಗೆದ್ಬಿಟ್ಟು ಒಂದ್ 6-3 ತಿಂಗಳು ಲೀವ್ ಬಿಟ್ಟಿ ಅದಕ್ಕಿನ್ನ ಅದನ್ನ ಪುನಃ ತಿರ್ಗ ಹೊಸ ಬೆಳೆಗೆ ನಮ್ಗೆ ತಂಬಟೇನಾಗ್ಲಿ ಇಲ್ಲ ಒಂದ್ ಮೆಣಸ್ಕೇನಾಗ್ಲಿ ಮೆಕ್ಕೆಜೋಳನಾಗ್ಲಿ ಇಲ್ಲ ನಮ್ಗೇನು ಅನುಕೂಲ ಕಾಣ್ತದೆ ಅದನ್ನ ಮಾಡಿ ಅದನ್ನ ಮುಂದುವರಿಸ್ತೀವಿ. ಈಗ ಇಷ್ಟೆಲ್ಲ ಅನುಕೂಲತೆ ಇದ್ರು ನಿಮ್ಗೆ ತೋಟಗಾರಿಕೆ ಬೆಳೆಗಳೇ ಜಾಸ್ತಿ? ತೋಟಗಾರಿಕೆ ಬೆಳೆನೆ ಮಾಡ್ತಾರ ನಾವ್, ಇನ್ನೇನು ಯಾವ ಕೆಲಸಕ್ಕೆ ಪಲಸಕ್ಕೆ ಯಾವ್ದು ಅಂತಿಲ್ಲ, ತೋಟಗಾರಿಕೆ ಬೆಳೆಗೆ ಹೋಯ್ತಾರದು. ತೋಟಗಾರಿಕೆ ಒತ್ತಾರೆ ಹೇಳ್ತೀವಿ, ತೋಟಗಾರಿಕೆ ಬೆಳೆ ಏನಾದ್ರು ಒಂದ್ ಮಾಡ್ಬೇಕು ಅನ್ನೋದೊಂದು ಆಸೆ. ಎಷ್ಟು ಮರಗಳಿದೆ ನಿಮ್ಮ ತೋಟದಲ್ಲಿ? ತೋಟದಲ್ಲಿ ಒಂದ್ 600 ಗಿಡ ತೆಂಗಿನ ಗಿಡ ಐತೆ. ಅಲ್ಲ ಹಳೆ ಮರಗಳಿವೆ? ಹಳೆ ಮರ ಒಂದ್ 305 ಗಿಡ ಅದೇ. ನಿಮ್ ತಂದೆಯವ್ರು ಹಾಕ್ಸಿದ್ದ? ಇಲ್ಲ ನಾವೇ ಹಾಕಿದ್ದು, ನಮ್ ತಂದೆಯರ್ ಇದ್ದಂಗೆ ನಾವೇ ಹಾಕಿದ್ದು ಅದನ್ನ. ಈಗ 40 ವರ್ಷದಿಂದನೇ ನಾವೇ ಹಾಕಿ ಎಲ್ಲ ಮಾಡಿರೋದು ನಾವು. ನಮ್ದು 20 ವರ್ಷಕ್ಕೆ ನಾವು ಚಿಕ್ಕ ವಯಸ್ಸಲ್ಲೇ ವ್ಯವಸಾಯ ಮಾಡಕ್ಕೆ ನಿಂತಿದ್ದು, ಆಗ್ಲಿಂದ ಮಾಡಿರೋದೆಲ್ಲ ಈಗ ಚೆನ್ನಾಗಿ ಮಾಡಿದ್ವಿ ವ್ಯವಸಾಯ. ತೆಂಗು 60 ಮರ? 60 ಮರ ಐತೆ ಈಗ. ಏನ್ ಫಲ ಬಿಡ್ತಾ ಇದೆ? ಎಲ್ಲ ತೆಂಗು ಮರ ಎಲ್ಲ ಫಲ ಬರ್ತಾವೆ. 60 ಮರ ಎಳ್ನೀರ್ ಮಾಡ್ತೀರಾ? ಎಳ್ನೀರ್ ಈಗ ನಾವು ಎಳ್ನೀರ್ ಇಲ್ಲ, ಕಾಯೇ ಮಾರ್ತೀವಿ. ಕಾಯಿ ಇಲ್ಲ ಅಂದ್ರೆ ಅದು 1 ಲಕ್ಷದಿಂದ 1.5 ಲಕ್ಷ ಗಂಟೆ ಸಿಗ್ತದೆ ಅದರಲ್ಲಿ ಕಾಯಿನಲ್ಲಿ. ಕಾಯಿನಲ್ಲಿ ಇದು 2.5 ಲಕ್ಷಕ್ಕೆ ಅಡಿಕೆ ಕೊಡ್ತಾ ಇದೆ. ಅಡಿಕೆ ಎಲ್ಲಿ ತಂದ್ರಿ ಸಸಿಗಳೆಲ್ಲ? ಸಸಿಯ ನಮ್ಮ ಹತ್ರನೇ ಬಿತ್ತನೆ ಮಾಡ್ಕೊಂಡಿದ್ದು. ನಮ್ಮ ಮಾವರ ಹತ್ರ ತೋಟ ಇತ್ತು, ಅವ್ರ ತೋಟದಿಂದ ತೆಂಗು ಮಾಡ್ಕೊಂಡಿದ್ದು. ಈಗ ಇದೆ ತೆಂಗಲ್ಲ ತರಿಸಿದೆ, ಈಗ ಒಂದು 5-7 ವರ್ಷ ಆಗದೇ ನಿಂತಿ. ಈಗ ಅಲ್ಲೇ ಓಸರಿಂದ ಫಲ ಕೊಡ್ತಾವ ಅವು. ಚಂದಗಾಲಲ್ಲಿ ಇವ್ರು ತಂದ್ರಲ್ಲ ಅದೇ ಚಂದಗಾಲಲ್ಲಿ ತರಿಸಿ ನಾನು ಒಂದು 400 ಗಿಡವ ನೆಟ್ಟಿದ್ದೆ ಒಂದು 1/2 ಎಕರೆಗೆ. ಅದು ಅದು ಒಳ್ಳೆ ಚೆನ್ನಾಗಿ ಫಲ ಬರ್ತಾವ. ಅದಕ್ಕೆ ಹೆಂಗೆ ಮಾರುಕಟ್ಟೆ? ಅದಕ್ಕೆ ಮಾರ್ಕೆಟ್ ಈಗ ಒಂದ 5,000 6,000 6,000 7,000 ಗಂಟ ನಡೀತದೆ. ಅವರೇ ಬರ್ತಾರೆ? ಅವರೇ ಬಂದು ನಾವೇ ತಗೊಂಡೋಗಿ ಕೊಟ್ಟರು ತಗೋಬೇಕು, ಇಲ್ಲಾಂದ್ರೆ ಅವ್ರಿಗೆ ನಾವು ವಹಿಸ್ಬಿಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ರೇಟ್ ಆಯ್ತದೆ. ಆ ಕಡಿಮೆ ರೇಟ್ ಆದ್ರಿಂದ ಬೇಡ ಅಂದ್ರೆ ನಾವೇ ತಗೊಂಡೋಗಿ ನಾವೇ ಮಾರ್ತೀವಿ ಅಂದ್ರೆ ನಮ್ಗೊಂದ್ ಸ್ವಲ್ಪ ರೇಟು ಸಿಗ್ತದೆ ಜಾಸ್ತಿ. ಈಗ 1 ಎಕರೆ ಪ್ರದೇಶದಲ್ಲಿ ಅಂದ್ರೆ ಈಗ ನಮ್ಗೆ ಒಂದ 3 ಲಕ್ಷದಿಂದ 3 ಲಕ್ಷ ಸಿಗ್ತದೆ ನಮ್ಗೆ ಅದರಲ್ಲಿ ತೋಟದಲ್ಲಿ ಮಾತ್ರ. ಈಗ ಅಡಿಕೆ ಒಂದ್ 600 ಗಿಡ ಹಾಕ್ಸಿದಿವಿ, ಈಗ ಜಾಸ್ತಿ ಸಿಗ್ತದೆ ನಮ್ಗೆ ಅದರಲ್ಲಿ. 600 ಗಿಡ ಅಡಿಕೆ ಗಿಡದಿಂದ ತೆಂಗಿನ ಮರದಿಂದ ಒಂದ 3 ಲಕ್ಷ ಹತ್ತಿರ ಸಿಕ್ಬೇಕು. ಅದು ನಿರ್ವಹಣೆ ಹೆಂಗ್ ಮಾಡ್ಬೇಕು? ಗೊಬ್ಬರ ಆಗೋಡು? ಗೊಬ್ಬರ ಅಂದ್ರೆ ನಾವು ಜಾಸ್ತಿ ಸೀಮೆ ಗೊಬ್ಬರ ಹಾಕ್ತಿಲ್ಲ ಸರ್. ಸೀಮೆ ಗೊಬ್ಬರ ಅಂದ್ರೆ ಮನೆ ಗೊಬ್ಬರ ಒಂದ್ 10 ಟ್ರ್ಯಾಕ್ಟರ್ ಒಂದ್ ವರ್ಷಕ್ಕೆ ಹಾಕ್ಸ್ತಿವಿ. 1 ಎಕರೆಗೆ ಒಂದ್ 10 ಟ್ರ್ಯಾಕ್ಟರ್ ಜೊತೆಗೆ ಹೊಸಿ ಮಣ್ಣು ಹೊಡಿಸ್ತೀವಿ ಮೇಲ್ಗಡೆ ಮಣ್ಣ ಬೇರೆ ಕಡೆಯಿಂದ. ಆ ಬೇರೆ ಕಡೆಯಿಂದ ಒಂದ್ 25-50 ಟ್ರ್ಯಾಕ್ಟರ್ ಮಣ್ಣು ಹೊಡಿಸ್ತಿದ್ವಿ ನಾವು ತೋಟಕ್ಕೆ. ಅದು ಹೊಡೆಸ್ಬಿಟ್ಟು ಎಲ್ಲಾನು ಇಂಥ ಟೈಮ್ನಲ್ಲಿ ಎಲ್ಲ ರೆಡಿ ಮಾಡಿಸಿ ಉಳಿಸ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಈ ತರಗಿನ ವ್ಯವಸ್ಥೆ ಇರ್ತದೆ, ಈ ಹೊರಗಡೆ ತರಗಿರ್ತದಲ್ಲ ಆ ತರಗು ಕಬ್ಬಂದು ಇದು ಎಲ್ಲ ತಂದು ತೋಟಕ್ಕೆ ಆರ್ವಸಿ ಬರ್ದಂಗೆ ಮೇಲ್ಗಡೆ ಬಿಡಿಸ್ತೀವಿ. ಆ ಮೇಲ್ಗಡೆ ಬಿಟ್ಬಿಟ್ಟು ಎಲ್ಲಾನು ಅದಕ್ಕೆ ಎಲ್ಲ ಹಾಕ್ಸ್ಬಿಟ್ಟು ಅಂಬು ಇವೆಲ್ಲ ಇರ್ತಾವಲ್ಲ ಬಂದಿದ್ದೆಲ್ಲ ಪೂರ್ತಿ ಅಲ್ಲೇ ಕಡ್ದು ಅಲ್ಲೇ ಪ್ರತಿಯೊಂದು ಅಲ್ಲಿಗೆ ಹಾಕ್ಸ್ಬಿಡ್ತೀನಿ. ನಾವು ಒಂಚೂರು ಹೊರಗಡೆ ತೆಗೆಯಿಲ್ಲ, ನಾವು ಸತ್ತೆ ಅಂತೂ ಬರ್ಸ್ಕೊಡಕ್ ಹೋಗೋದಂಗೆ ಅಲ್ಲೇ ಎಲ್ಲ ತೆಗೆದು ಎಲ್ಲ ನಡೆಸ್ಕೊಂಡು ಅದ್ರ ಮೇಲೆ ಹನಿ ನೀರಾವರಿಸ್ಕೆ ನೀರು ಮಾಮೂಲು ಆಡಿಸ್ತೀವಿ. ನೀರೇನಾದ್ರು ಹೆವಿ ನೀರಿದ್ದಾಗ ಮೈಕೆ ನೀರು ಕಟ್ತೀವಿ ಒಂದೊಂದು ಮೈ. ಅದು ಅದು ಚೆನ್ನಾಗಿ ಫಲವತ್ತವಾಗಿ ಮರಗಳು ನೀಟಾಗಿ ಮರ ಫಲವತ್ತಾಗಿ ಬರ್ತಾ ಚೆನ್ನಾಗಿ ಮಣ್ಣು ಗೊಬ್ಬರ 10 ಟ್ರ್ಯಾಕ್ಟರ್ 15 ಟ್ರ್ಯಾಕ್ಟರ್ ಗಂಟೆ ಹೊಡಿಸ್ತೀವಿ. ಇದೇ ತರ ಬರ್ತದೆ. ಈಗ ಬಾಳೆನು ಭಾರಿ ಚೆನ್ನಾಗೈತೆ, ಅದಕ್ಕೂ ಒಂದು 5 ಟ್ರ್ಯಾಕ್ಟರ್ ಒಂದ್ 20 ಗಂಟೆಗೆ 5 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ಸಿದೀನಿ. ಯಾವ್ದು ತಳಿ? ಎಲಕ್ಕಿ ಬಾಳೆ. ಎಲಕ್ಕಿ ಬೆಳೆ 5 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ಸ್ಬಿಟ್ಟು ಫುಲ್ ಹನಿ ನೀರಾವರಿ ಮಾಡಿಸಿ ಈಗ ಅದಕ್ಕೆ ಒಂದ 300 ಗಿಡ ಅಡಿಕೆ ಗಿಡ ನೆಡ್ಬೇಕು ಈಗ ಅದ್ರೊಳಕ್ಕೆ. ಅದನ್ನ ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗೆಲ್ಲ ಗಿಡ ಇಷ್ಟು ಬಂದದೆ, ಈಗ ಅದಕ್ಕೆ ಈಗೆಲ್ಲ ಗೊಬ್ಬರ ಹಾಕ್ಸಿ ಎಲ್ಲ ಹುಣಸಿ ಎಲ್ಲ ಮಾಡಿಸಿ ಈಗ ಮುರಿ ಮಾಡಿಸಿದೀನಿ. ಈಗ ಈಗೆಲ್ಲ ಇಷ್ಟು ಬಿಟ್ಟ ಸತೆ ಬಂದಿತ್ತು ಅದೆಲ್ಲ ಚೆನ್ನಾಗಿ ಸಣ್ಣ ಸೋಡ ಲೋಟ್ರಲ್ಲಿ ಹೊಡೆಸಿಸ್ಬಿಟ್ಟು ಎಲ್ಲನು ಇದೆಲ್ಲ ಮುರಿ ಮಾಡಿಸ್ಬಿಟ್ಟು ಈಗ ಅದಕ್ಕೆ ಈಗ ಅಡಿಕೆ ನಡೆಸ್ಬಿಟ್ಟು ಈಗ ತಿರ್ಗಾ ಪುನಃ ಅದಕ್ಕೆ ಅಡಿಕೆಗೆ ಇನ್ನೊಂದು 3 ಟ್ರ್ಯಾಕ್ಟರ್ ಗೊಬ್ಬರ ಹೊಡಿಸ್ಬೇಕು. ಆ ಅಡಿಕೆ ಗಿಡಕ್ಕೆ 3 ಟ್ರ್ಯಾಕ್ಟರ್ ಗೊಬ್ಬರ ಹೊಡೆಸ್ಕೊಂಡು ಆ ಅಡಿಕೆ ಗಿಡ ತೆಂಗಿನ ಗಿಡ ಬಾಳೆ ಗಿಡ ಎರಡಕ್ಕೂ ಹಾಕ್ಸ್ಕೊಂಡು ಹೋಗ್ಬೇಕು ಅದನ್ನ. ಅದಕ್ಕೆ ಈಗ 2 ಮೂಟೆ ಗೊಬ್ಬರ ನಾವು ಸೀಮೆ ಗೊಬ್ಬರ ಹಾಕಿರೋದು ಅಷ್ಟೇ ಈ ಬಾಳೆಗೆ ಮಾತ್ರ. ಎಲ್ಲ 10 ಮೂಟೆ ಹಾಕ್ಬೇಕು 15 ಮೂಟೆ ಹಾಕ್ಬೇಕು ಅಂತಾರೆ, 2 ಮೂಟೆ ಹಾಕ್ಸಿದೀನಿ ಬಾರಿ ಚೆನ್ನಾಗಿ ಬಂದೈತೆ, ಅದೇನು ತೊಂದರೆ ಇಲ್ಲ. ಅದ್ರೊಳಗೆ ಹೊಸಿ ಮೆಣಸ್ಕೆ ಬೆಳಿಬೇಕು ಅಂತ ಏರ್ಪಾಡು ಮಾಡಿದೀವಿ. ಈಗ ಮೆಣಸ್ಕೆ ಇನ್ನೂ ನೆಟ್ಟಿಲ್ಲ, ನೆಡ್ಬೇಕು ಇವಾಗ. ನೀವು ಸಾಕಿರೋದು ಒಂದೇ ಹಸು? ಒಂದು ಹಸು, ಕುರಿಗಳನ್ನು 4 ಮರಿ. ಗೊಬ್ಬರ ಅದೇ ಗೊಬ್ಬರ ನಾವೇ ನಾವು ಕೊಂಡ್ಕೋತೀವಿ ಗೊಬ್ಬರ ಹೊರಗಡೆಯಿಂದ ಕೊಂಡ್ಕೊಂಡು ನಮ್ಮಕ್ಕೆ ನಮ್ದೇನು ಗೊಬ್ಬರ ಸಾಲಲ್ಲ ಕೊಂಡ್ಕೊಂಡು ಹಾಕ್ತಿವಿ. ಹಸಿ ಗಂಜಲ ಎಲ್ಲಾನು ನಾವೇ ನಮ್ದು ಅದ್ರ ತಮ್ಮಿಗೆ ಇದು ಮಾಡ್ಕೋತೀವಿ. ಅದು ತಗೊಂಡೋಗಿ ಏನೋ ವ್ಯವಸ್ಥೆ ಮಾಡಿ ಇನ್ನು ಉಳಿಕೆಯದ ಸಾಲಿನಿಲ್ಲ ಅಂದ್ರೆ ಹೊರಗಡೆಯಿಂದ ತಗೋತೀವಿ. ಈ ಬೇರೆ ಏನ್ ಗೊಬ್ಬರ ಏನ್ ಮಾಡಕ್ ಹೋಗಿಲ್ಲ? ಇನ್ನೇನು ಸೀಮೆ ಗೊಬ್ಬರ ಬೇರೆ ಗೊಬ್ಬರ ಎರೆ ಗೊಬ್ಬರ ಅದೇನ್ ಮಾಡಿಲ್ಲ. ಇದು ಮಾಮೂಲಿ ಇಲ್ಲೇ ಎರೆದ ಆಯ್ತದಲ್ಲ ನಮ್ಗೆ ತೋಟಕ್ಕೆ ಏನ್ ತೊಂದರೆ ಇಲ್ಲ. ಈ ಸತ್ತೆ ಹೊರಗಡೆಯಿಂದ ಕಬ್ಬು ಇರ್ತದಲ್ಲ ಒಂದ್ 2 ಎಕರೆ ಯಾರು ನಮ್ ಪಕ್ಕದ ಕಬ್ಬು ಕಡಿಸಿರ್ತೀವಿ, ಅದ್ರ ತರಗ ನಾವು ಬೇಯಿಸಲ್ಲ. ಆ ತರಗೆಲ್ಲ ಪೂರ್ತ ತೋಟಕ್ಕೆ ಹಾಕ್ಸ್ತೀವಿ. ಗದ್ದೆ ಒಳಗೆ ಬೆಂಕಿ ಹಾಕ್ಸಿ ಎಲ್ಲ ಬೇಯಿಸಾಕ್ತಾರೆ ಬೇರೆಯವರು. ನಾವು ಅದನ್ನ ಹಾಳು ಮಾಡಿ ಏನ್ ಮಾಡ್ಬೇಕು ಅದನ್ನ ಎಲ್ಲಾನು ಒರೆಸಿ ತೋಟಕ್ಕೆ ಇಷ್ಟ ಮಟ್ಟಕ್ಕೆ ಫುಲ್ಲು ಅಡಿಕೆ ಗಿಡದ ಮಟ್ಟಕ್ಕೆ ಫುಲ್ ಹಾಸ್ಕೊಂಡೈತಿ ಮಕ್ಕಳಿಂದ. ಅದು ಒಂದ್ ವರ್ಷ ಆದ್ರೂ ಅದು ಕರಗಲ್ಲ, ಅದು ಮಟ್ಟಕ್ಕೆ ಎಲ್ಲ ಕರಗಿ ಎಲ್ಲ ಗೊಬ್ಬರ ಆಗಿ ಅದಿಲ್ಲ, ಅದೇ ಒಂಥರ ಒಳಗೆ ಹುಳ ಆಗೋಗಿರ್ತವೆ. ಅದಕ್ಕೆ ನೀರ್ ವರ್ಷಕ್ಕೂ ಹಾಕ್ಸ್ತೀನಿ ನಾನು. ಈ ಗೊಬ್ಬರಕ್ಕೆ ನೀವು ಕಾಸು ಖರ್ಚು ಮಾಡ್ತೀರಿ, ಜಾಸ್ತಿ ಆಯ್ತೀವಿ ಕಡಿಮೆ ಆಯ್ತೀವಿ? ಇದು ಜಾಸ್ತಿ ಆಯ್ತಾ ಅದೇ, ಈಗ ಗೊಬ್ಬರಕ್ಕೆ ಈ ಗೊಬ್ಬರನೇ ಜಾಸ್ತಿ ಆಯ್ತಾ ಅದಲ್ಲ, ನಮ್ಗೆ ಇದೇನು ಮಾಡೋಕ್ಕೋಲ್ಲ, ಸೀಮೆ ಗೊಬ್ಬರ ಏನು ಜಾಸ್ತಿ ಹಾಕಲ್ಲ. ಈ ಗೊಬ್ಬರಕ್ಕೆ ನಾವು ಈ ಇದಕ್ಕೆ ಆಳು ಖರ್ಚು ಮಾಡಿ ಇದಕ್ಕೆ ಮೇಂಟೈನ್ ಮಾಡ್ಬಿಡ್ತೀವಿ ನಾವು. ಯಾವ್ದಾ ಇಳುವರಿ ಅಷ್ಟೇ ಈ ಇಳುವರಿ ಜಾಸ್ತಿ ಬರ್ತಾ ಇದೆ. ವರ್ಷಕ್ಕೊಂದು ಸ್ವಲ್ಪ ಜಾಸ್ತಿ ಬರ್ತದೆ. ತೆಂಗಿನ ಮರ ಫಲ ಬರ್ತಾವೆ ಚೆನ್ನಾಗಿ, ವರ್ಷಕ್ಕೊಂದೊಂದು ಸದ್ಯ ಒಂದ್ 2,000 3,000 ಸಾವಿರ 5 ಸಾವಿರ ಹಿಂಗ್ ಬರ್ತದೆ. ಹೋದ ಸರಿ ಒಂದ್ 1,40,000 ಕೊಟ್ಟಿದೆ ಅಡಿಕೆಯ, ಈ ವರ್ಷ 1,60 ಆಗದೆ. ಹಂಗೆ ಮುಂದಕ್ಕೆ ಮುಂದಕ್ಕೆ ಹಸಿ ಅಡಿಕೆನೆ ಕೊಟ್ಬಿಡ್ತೀವಿ ನಾವು. ಹಸಿ ಅಡಿಕೆ ಅಂತ ಅಂದ್ರೆ ಅಲ್ಲೇ ಕುಯ್ತಾ ಇರ್ತಾರಲ್ಲ ಸಣ್ಣ, ಅಲ್ಲಿ ಬಂದ ತಕ್ಷಣ ಅದು ಕುಯ್ಕೋ ಹೋದಾಗ ಆ ಅಡಿಕೆನೆ ನಾವು ಅಲ್ಲಿಗೆ ತಗೊಂಡೋಗಿ ಡೆಲಿವರಿ ಮಾಡ್ಬಿಡ್ತೀವಿ ಮಾರ್ಕೆಟ್ಗೆ. ಅದೆಲ್ಲ ಇನ್ನು ನೀವೇ ಸಂಸ್ಕರಣೆ ಮಾಡಿದ್ರೆ ಜಾಸ್ತಿ ಕಾಸು ಬರುತ್ತೆ ಅಂತ ನಾವೇ ಮಾಡ್ತಾ ಹೋಗ್ತೀವಿ. ಇಲ್ಲಿಗೆ ಕೊಟ್ಟಾಗ ಅವ್ರಿಗೆ ಅರ್ಧಕ್ಕರ್ಧ ಕೇಳ್ತಾರಲ್ಲ ಅಂದ್ಬಿಟ್ಟು ನಾವು ಕಾಯಿ ಅದು ಮತ್ತೊಂದೆಲ್ಲ ನಾವೇ ತಗೊಂಡೋಗ್ತೀವಿ. ಆಗ ಅವರು ಬೇರೆ ಕಡೆಗೆ ಅವ್ರು ಮಾರಾಟಕ್ಕೆ ಮಾಡ್ಕೋತಾರೆ, ನಾವು ಅಲ್ಲಿಗೆ ತಗೊಂಡು ಮಾರ್ಕೆಟ್ಗೆ ಮಾರ್ಬಿಡ್ಬೋದು. ಆಮೇಲೆ ತರಕಾರಿ ಏನು ಬೆಳಿಲಿಲ್ವಾ? ಈ ತರಕಾರಿ ಅದೇ ಮಾಮೂಲು ಈಗ ಮೆಣಸಿಕಾಯಿ ಹಾಕಿದ್ವು, ಅದ್ ಮುದ್ದೆ ಒಂದಪ್ಪ ಕುಂಬಳ ಹಾಕಿದ್ವು, ಆಮೇಲೆ ಒಂದ್ಸರಿ ಸಮಂತೆ ಹಾಕಿ ಎಲ್ಲ ಒಂಬ ಇದ್ ಮಾಡಿ ದಾರ ಕಟ್ಸಿ ಎಲ್ಲ ಮಾಡಿಸಿ ಆಗ ಸಮಂತೆ ಚೆನ್ನಾಗಿ ಬೆಳೆದಿದ್ವು. ಒಂದ್ಸರಿ ಅದ್ರಲ್ಲೂ ಸಿಕ್ಕಾಸ ಆಯ್ತು ಚೆನ್ನಾಗಿ, ಅದ್ರಲ್ಲಿ ಏನ್ ತೊಂದ್ರೆ ಆಗ್ಲಿಲ್ಲ. ಮೆಣಸಿಕಾಯಿ ಒಂದ್ಸ್ವಲ್ಪ ಲಾಸ್ ಆಗ್ಬಿಡ್ತು ಒಂದ್ಸರಿಯ, ಅದು ರೈಟ್ ಸಿಕ್ತಿಲ್ಲ, ರೈಟ್ ಇದ್ರೆ ಒಳ್ಳೆ ದುಡ್ಡು ಆಗೋದು. ಅದು ಆಮೇಲೆ ಇದು ಕುಂಬಳ ಹಾಕಿದಾಗ ರೈಟ್ ಆಯ್ತು, 15-20 ರೂಪಾಯಿ ರೇಟ್ ಅಂತ ಹೋಯ್ತು. ಆಗ ಒಂದ್ ಕುಂಬಳದಲ್ಲಿ ಒಳ್ಳೆ ದುಡ್ಡಾಗಿತ್ತು, 1 ಎಕರೆಗೆ 1,5 ಲಕ್ಷ ದುಡ್ಡಾಗಿತ್ತು. ಅಂತರ್ಬೆಳೆ 3 ತಿಂಗಳ ಬೆಳೆ ಅದು. ತೋಟದಲ್ಲಿ ಹಾಕಿದ್ದು ಅದ ಬಾಳೆ ಒಳಗೆ ಹಾಕಿದ್ದು ಅದನ್ನ, ಬಾಳೆ ಗಿಡದಿಂದ ಬಾಳೆ ಗಿಡ ಮಾಮೂಲಿ ಇಳಿತಾ ಇತ್ತು, ಅದರಿಂದ ಅಡಿಲಿ ಇದು ಕುಂಬಳ ಗಿಡ ಬಂದಿತ್ತು. ಅದನ್ನೇ ತೆಗೆದು ಅದನ್ನೇ ಗಿಡ ಎಲ್ಲ ತಿತ್ತು ತಿರ್ಗಾ ಪುನಃ ಬಾಳೆ ಗಿಡಕ್ಕೆ ವ್ಯವಸಾಯಕ್ಕೆ ಕಾಯಿ ಕುಯ್ಕೊಂಡಾದ್ಮೇಲೆ ಅದನ್ನೇ ಎಲ್ಲ ಮಾಡಿ ಮಾಡಿ ಕಟ್ ಮಾಡಿ ಅಲ್ಲಿಗೆ ಹಾಕ್ಸ್ಕೊಂಡು ಮಣ್ಣು ಹಾಕ್ಸಿ ತೋಟದಿಂದ ಒಂದ್ ಕಡ್ಡಿನ ಹೊರಗಡೆ ಹೊರಗಡೆ ಏನು ಕಳ್ಸೋಕೆ ಇಲ್ಲ. ಅದ ಇದ್ ಮಾಡ್ಬಿಟ್ಟು ಅದನ್ನ ಗಿಡ ಅದೇ ವ್ಯವಸಾಯಕ್ಕೆ ಅದನ್ನು ವ್ಯವಸಾಯ ಮಾಡ್ಬಿಟ್ಟು ನಾವು ಅದನ್ನ ಪುನಃ ಹಸಿ ಗಿಡನೆ. ಇದೆಲ್ಲ ಏನ್ ನೀವ್ ನೋಡ್ ಕಲ್ತಿದ್ದ? ಇಲ್ಲ ನಾವು ಅಲ್ಲಿವಿ ಅಲ್ಲ, ಅಕ್ಕಪಕ್ಕ ನೋಡ್ತಾ ಇರ್ತೀವಲ್ಲ, ಅಲ್ಲೇ ನೋಡ್ತಾ ಇರ್ತೀವಲ್ಲ, ನೋಡಿದಾಗ ಅವ್ರಂಗ್ ನಾವು ಮಾಡ್ಬೇಕು ಅನ್ನೋದೊಂದು ಆಸೆ. ಈಗಲೂ ಸುಡ್ತಾರಲ್ಲ ತರ್ಗ, ಈಗಲೂ ಸುಟ್ಟಾಕ್ತಾರ, ಅಲ್ಲಿ ಹೋಗಿ ಬೆಂಕಿ ಇಟ್ಬೇಕು ಇದ್ ಮಾಡ್ಬೇಕಲ್ಲ, ಬೆಳಿಬೇಕಲ್ಲ ಇನ್ನ ಮಾಡ್ಬೇಕಲ್ಲ ಅಂತ ಅದ್ ನಾವ್ ಯಾವಾಗ್ಲೂ ಎಷ್ಟೇ ಹಾಳಾದ್ರೂ ಬಳಸ್ತೀವಿ. ಎಂತ ಮಳೆ ಊದ್ಬಿಟ್ಟು ಅದು ಕೊಳತೋಗಿದ್ರು, ಅದನ್ನ ಬಳಸಿ ಒಂದ್ ಕಡೆ ಗುಡ್ಡೆ ಹಾಕ್ಸ್ಬಿಟ್ಟು ಕೊನೆ ಗಾಡಿಲಿ ಏರ್ಸಿ ತೋಟಕ್ಕೆ ಹಾಕ್ಸೋದ ಅಲ್ಲಿ. ಅದನ್ನ ನಾವ್ ಯಾವಾಗ್ಲೂ ನಾವು ಬೆಂಕಿನೇ ಹಾಕ್ಸಕ್ಕಿಲ್ಲ. ಗದ್ದೆ ಒಳಕಾದ್ರೂ ಕಬ್ಬಿಗೂ ನಾವು ಬೆಂಕಿ ಹಾಕ್ಸಲ್ಲ. ಅದ ಬೇರೆ ಕಡೆ ಗದ್ದೆ ಇದ್ದಾಗ ಏನ್ ಮಾಡ್ತೀವಿ, ಸಾಲ ಅಗಲ ಇರ್ತದೆ, ಆ ಸಾಲಿಂದ ಈ ಸಾಲಿಗೆ ಪಟಾಯಿಸ್ಕೊಂಡು ನಾವು ಈ ಸಾಲಿಂದ ಒಂದ್ ಸಾಲ ಸಪರೇಟ್ ಮಾಡ್ಕೋತೀವಿ, ಒಂದ್ ಸಾಲಿಗೆ ತರ್ಗ ಮಾಡ್ತೀವಿ. ಒಂದ್ ಸಾಲ ತರ್ಗ ಮಾಡ್ಬಿಟ್ಟು ಆ ತರ್ಗನ್ನ ಬೆಂಕಿ ಇಟ್ಟು ಬೇಸಕೋಲ್ಲ, ಅದನ್ನ ಇನ್ನು ಚೆನ್ನಾಗಿ ವ್ಯವಸಾಯ ಆಗಿ ಕಬ್ಬು ಚೆನ್ನಾಗಿ ಫಲವತ್ತಾಗಿ ಬರ್ತದೆ. ಅಲ್ಲೇ ಸೇರಿಸ್ತೀವಿ ನಾವು ಅದನ್ನ, ಅದು ಕೊಳತ್ಕೊಂಡು ಅದೇ ಗೊಬ್ಬರ ಆಗಿ ಅದೇ ಹುಳ ಆಗಿ ಅದು ಎರೆಹುಳ ಆಗಿ ಎಲ್ಲ ಇದಾಗಿ ಅದು ಭೂಮಿಗೆ ಎಷ್ಟೆಷ್ಟು ಇದ್ ಬರ್ಬೇಕು ಅದನ್ನ ವ್ಯವಸಾಯ ಕೊಟ್ಕೊಂಡು ಅದು ನೀರು ಅಂಶಕ್ಕೆಲ್ಲ ಚೆನ್ನಾಗಿ ವ್ಯವಸಾಯ ಬರ್ತಾ ಇರ್ತದ. ಈಗ 6-7 ಕೂಳೆ ಕಬ್ಬು ತೆಗಿತಾ, 7-8 ಕೂಳೆ ಬೆಳೆದಿದ್ವಿ ಸರ್ ನಾವು. ಯಾಕೆ ಮತ್ತೆ ಕಬ್ಬನ್ ತೆಗೆದ್ಬಿಟ್ಟು ಮುಸ್ಕಿನ ಜೋಳ ಹಾಕಿದ್ರಿ? ಕಬ್ಬನ್ ತೆಗೆದ್ಬಿಟ್ಟು ಮುಸ್ಕಿನ ಜೋಳ ಅಂದ್ರೆ ಅಲ್ಲೇ ಒಂದು 8 ವರ್ಷ 7 ವರ್ಷ ಆಗೋಗಿತ್ತಲ್ಲ, ಅದಕ್ಕೆ ಈಗ ಒಂದ್ ವರ್ಷ ಚೇಂಜ್ ಮಾಡೋದ ಇದನ್ನ ಬೆಳೆ ಪರಿವರ್ತನೆ ಬೆಳೆ ಬರಲಿ. ಇದು ಈ ಮುಸ್ಕಿನ ಜೋಳ ನೋಡ್ಕೊಂಡು ಹತ್ತಿರ ಪುನಃ ಜೂನ್ ತಿಂಗಳಿಗೆ ನೆಡಕಾಯ್ತದೆ ಅಂದ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ಅದೇ ಜೋಳ ಬೆಳೆ ಒಂದ್ ಬೆಳೆ ಬಿಸಿನ ಜೋಳ ಬೆಳ್ಕೊಂಡು ಈಗ ಪಾರ್ ಬಿಡ್ಬೇಕಲ್ಲ ಅನ್ನೋದಕ್ಕೆ ಮುಸಿನ ಜೋಳ ಹಾಕ್ಬಿಟ್ಟು ಮುಸಿನ ಜೋಳ ತಗೊಂಡ್ಬಿಟ್ಟಿದ್ದು. ನೀರಾದಲ್ಲ, ನೀರಿನ ದಶಿಂದ ಮುಸಿನ ಜೋಳ ತೆಗೆದಾದ್ಮೇಲೆ ಪುನಃ ಜೂನ್ಗೆ ಅದೇ ಈ ಕಬ್ಬಕ್ಕ ಇದು ಕಟಾವಾಯ್ತದೆ, ಅದೇ ಈ ಪಕ್ಕಕ್ಕಿದ ನೀಡ್ತೀವಿ ಅಲ್ಲಿ ಪಕ್ಕಕ್ಕೆ ಇನ್ನೊಂದ್ ಎಕರೆಗೆ. ಮನೇಲಿ ಎಷ್ಟು ಜನ ಇದಾರೆ? ಈಗ ನಾವು 4 ಜನ 6 ಜನ ಇದೀವಿ ನಾವು. ಕೃಷಿ ಕೆಲಸ ಮಾಡೋರು ನಾವ್ 7 ಜನ. ಯಾರ್ಯಾರು? ನಮ್ಮ ಮಗ, ನಾವೊಬ್ಬ, ನಾನೊಬ್ಬ. ನಮ್ ಹೆಂಗಸರು ಅಂತೂ ಸರಿ ಇರಕ್ಕಿಲ್ಲ, ಅವ್ರು ಏನು ಹೋಗಲ್ಲ, ತೋಟ ಹತ್ರ ಹೋಗಲ್ಲ. ಇನ್ನೊಬ್ಬ ಅಂಗಡಿ ಹತ್ರ ಹೋಯ್ತಾನೆ ಅವನು ಅಷ್ಟೇ, ಇನ್ ಮಕ್ಳುಗಳು ಚಿಕ್ಕವು ಸೊಸೆ ಅವ್ರೇನು ಹೋಗಲ್ಲ ಹೊರಗಡೆ ಏನು. ನಾವ್ 7 ಜನ ಮಾತ್ರ ಆರಂಭಕ್ಕೆ ಹೋಗಿ ನೋಡ್ಕೊಬರೋದು ಬೇಡೋದು ಇವೆಲ್ಲ ಮಾಡೋದೆಲ್ಲ ನಾ ಮಾಡ್ತೀನಿ. ಮಗನು ಏನಾದ್ರು ಹೊರಗಡೆ ಹೋದಾಗ ನಾನು ತೋಟ ಹತ್ರ ನಾನು ಇದ್ದೇ ಇರ್ತೀನಿ, ಅವಾಗ ಎಲ್ಲ ಅದ್ ಮಾಡ್ಬೇಕು ಅನ್ನೋದು ಒಂದ್ ಆಸೆ ಇರ್ತದೆ. ಅಡಿಕೆ ಮರಕ್ಕೆ ಎಲ್ಲ ನೀವೇ ಹೋಗ್ತೀರಾ? ಎಲ್ಲ ಪ್ರತಿಯೊಂದು ನಾನೇ ಹೋಗ್ಬೇಕು ಅಡಿಕೆ ಮರಕ್ಕೆ. ಅದೇ ರೇಟ್ ಎಲ್ಲ ಹೆಂಗ್ ತಿಳ್ಕೊತೀರಿ? ರೈಟ್ ಎಲ್ಲ ಅಂತ ಅಂದ್ರೆ ಇಲ್ಲಿ ಹೊರಗಡೆಯಿಂದ ನೋಡ್ಕೊತಾ ಇರ್ತೀವಿ, ನಿಮ್ಮ ಇದ್ರಲ್ಲಿ ಬರ್ತಾ ಇರ್ತದಲ್ಲ, ಆಮೇಲೆ ಮೊಬೈಲ್ ಎಲ್ಲ ಬರ್ತಾ ಇರ್ತದೆ, ಇದು ಇವತ್ತಿಂದ ಈ ರೇಟ್ ಇರ್ತದೆ, ಇವತ್ತಿಂದ ಈ ರೇಟ್ ಇರ್ತದೆ ಅಂತ. ಆ ರೇಟ್ ಎಲ್ಲ ಇದ್ದಾಗ ನಾವು ಆ ರೇಟ್ ಇದ್ದಾಗ ಒಂದ್ ಸ್ವಲ್ಪ ರೇಟ್ ಯಾವಾಗ ಅಪ್ಪ ಆಗೋ ಮಟ್ಟ ಕಾಣ್ತದಾಗ ಇವತ್ತು ನಾಳೆ ಕುಯ್ಸ್ಬಿಡ್ಬೇಕು ಅಂತ ಹೇಳಿರ್ತೀವಿ. ಆಗ ಮಾತಾಡ್ಕೊಂಡು ನಾವು ಕುಯ್ಸ್ಕೊಂಡು ತಗೊಂಡೋದಾಗ ಆ ರೇಟ್ ಎಲ್ಲ 1 ರೂಪಾಯಿ ಹೆಚ್ಚು ಕಮ್ಮಿ ನಮ್ಗೆ ಹಾಕೊಡ್ತಾರೆ. ನಿಮ್ಮ ಮೊಬೈಲ್ ಎಲ್ಲ ಗೊತ್ತಾಯ್ತದೆ ನಮ್ಗೆ, ಇದೆಲ್ಲ ಬರ್ತದೆ ಮೆಸೇಜ್ ಬರ್ತದೆ, ಇವತ್ತು ಈ ರೇಟ್ ನಡೀತಾ ಇದೆ, ಇವತ್ತು ಈ ರೇಟ್ ನಡೀತಾ ಇದೆ ಅಂತ ಮೆಸೇಜ್ ನಲ್ಲಿ ಕಳಿಸ್ತಾ ಇರ್ತಾರೆ. ಅವರು ನಮ್ಮ ಹುಡುಗರು ಮಕ್ಕಳುಗಳೆಲ್ಲ ಈ ರೇಟ್ ಹಿಂಗ ಆಯ್ತದೆ ಇವತ್ತು ಈ ರೇಟಲ್ಲಿ ಕೂದ್ ಬಿಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ಬಾಳೆಹಣ್ಣೊಂದು ಈ ರೇಟ್ ಆಗದೆ ಇವತ್ತು, ನಾಳೆ ಈ ರೇಟ್ ಬರ್ತದೆ, ಇನ್ನೀ ರೇಟ್ ಆಗ ಕಮ್ಮಿ ಆಗದೆ, ಇವತ್ತು ಮೆಣಸಿನಕಾಯಿ ರೇಟ್ ಆಗದೆ, ಬದನೆಕಾಯಿ ರೇಟ್ ಆಯ್ತದೆ, ತಮಟೆ ಹಣ್ಣು ರೇಟ್ ಆಯ್ತದೆ ಅಂತ ಎಲ್ಲ ಗೊತ್ತಾಯ್ತಾ ಇರ್ತದೆ. ಈಗ ಹಂಗೆ ರೇಟ್ ನೋಡ್ಕೊಂಡು ಏನಾದ್ರು ಟೊಮೆಟೊ ಅದೇ ಟೊಮೆಟೊ ಬೆಳಿಬೇಕು ಅಂತ ಒಂದು ಆಸೆ ಇದೆ. ಈಗ ಟೊಮೆಟೊ ಒಂದು ಇರ್ತಾ ಇದೆ, ಆಗೋಸಿ ನೆಟ್ಟಿದ್ದ ಮೊದ್ಲಲ್ವ, ಆಗ ಮೊದಲು ಆದ ಒಂದೊಂದಪ್ಪ ರೇಟ್ ಸಿಗ್ತವೆ, ಒಂದೊಂದಪ್ಪ ಒಂದೊಂದಪ್ಪ ಡೌನ್ ಆಯ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಈಗ ಈ ಕೃಷಿಯಿಂದ ಏನೆಲ್ಲ ಸಂಪಾದನೆ ಮಾಡಿದೀರಿ ಗೋವಿಂದ ಗೌಡ್ರು? ಅದು ನಾವು ಅಂತ ಅಂದ್ರೆ ನಮ್ಗೆ 4 ಎಕರೆ ಇತ್ತು, ನಮ್ಮ ತಂದೆ ಕೊಟ್ಟಾಗ 2 ಎಕರೆ ಜಮೀನ್ ಇತ್ತು. 20 ವರ್ಷದಿಂದ ನಾವು ಆಗ 30 ವರ್ಷಕ್ಕೆ ನಾವು 2 ಎಕರೆ ಜಮೀನ್ ತಗೊಂಡು ಒಂದ್ ಮನೆ ಕಟ್ಕೊಂಡು ಕೇರ್ಬಿಟ್ಟಲ್ಲಿ ಒಂದ್ ಸೈಡ್ ತೆಗ್ದಿದ್ದೀನಿ ಸ್ವಾಮಿ. ಅಷ್ಟೇ 2 ಎಕರೆ ಇದ್ದು 4 ಎಕರೆ 4 ಎಕರೆ ಮಾಡಿದೀನಿ ಜಮೀನ. ಇಷ್ಟು ಆದಾಯ ಇದೆ ಮಾಡ್ಕೊಂಡು ಇನ್ನು 2 ಎಕರೆಲ್ಲಿ ಅಷ್ಟು ಮಾಡಿ ಇಷ್ಟು ಮಾಡಿ ಇಷ್ಟು ಒಂದು ಒಬ್ಬ ಮಗನ ಮದುವೆ ಮಾಡಿದ್ದೀವಿ. ಇನ್ನೇ ನಾನು ಮುಂದಕ್ಕೆ ಇನ್ನೇನು ಮಾಡೋಕ್ಕಾಗಿಲ್ಲ, ದುಡ್ಡು ಕಾಸು ಇಟ್ಟಕ್ಕಾಗಿಲ್ಲ. ಈ ಕುರಿ ಆಡು ಎಲ್ಲ ಕುರಿ ಆಡಲ್ಲಿ ಬರ್ತವೆ, ಅದರಲ್ಲಿ ಒಂದ್ 10,000 ರೂಪಾಯಿಗೆ ತಗೊಂಡ್ರೆ ನಾವು ಒಂದ್ 15,000-20,000 ಗಂಟ ಮಾರಾಟ ಮಾಡ್ತೀವಿ. ಅದಕ್ಕೇನು ಬೇರೆ ಮನೆ ಮಾಡಿಲ್ಲ ನಾವು ಮನೆ. ಈ ಮನೆಯಲ್ಲೇ ನಮ್ಮ ದನ ಕರ ಇರ್ತಾವಲ್ಲ, ಅದ್ರ ಅದೇ ಕಟ್ ಹಾಕೋತೀವಿ, ಮೇಯಿಸ್ಕೋತೀವಿ, ಅದಕ್ಕೆ ತಿಂಡಿ ಪಂಡಿ ಕೊಟ್ಕೋತಾರೆ ಮನೆ ಕಡೆ. ಇವೆಲ್ಲ ಮಾಡಿ ನೀವು ಮಾಡಿ ಅವೆಲ್ಲ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಹೆಂಗಸರುಗಳು ಇರ್ತಾರೆ, ನಾವು ಬರ್ತಾ ಇರ್ತೀವಲ್ಲ ಕಟ್ ಹಾಕೋದ್ ಮಾಡೋದೆಲ್ಲ ನಾವು ಮಾಡ್ಕೋತೀವಿ. ಇನ್ನೊಂದು 1,000 ರೂಪಾಯಿ ತೋರ್ಕೊಂಡು ಒಂದು ನೀವು ಹಾಕೊಂಡಿರ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದನ್ನು ಕೋಳಿನೂ ಹಂಗೆ ಕೋಳಿನೂ ಅಷ್ಟೇ, ಕೋಳಿನ ಹೊರಗಡೆ ಹೋಯ್ತದ ಮೇವ್ ಹಾಕ್ತಾರೆ ಬರ್ತವೆ, ಇದು ಮಾಡ್ಕೊಂಡು ಅದೇ ಅಷ್ಟೇ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿರ್ತಾರೆ ಗೋವಿಂದ ಗೌಡ್ರೆ, ಹೇಳಿ ಕೃಷಿ ಒಟ್ಟಿನಲ್ಲಿ ಕಷ್ಟಪಟ್ರೆ ಕಷ್ಟಪಟ್ರೆ ಅದರಲ್ಲಿ ಆದಾಯ ಅಂತೂ ಅದೇ ತೊಂದರೆ ಅಂತ ಇಲ್ಲ. ಭೂಮಿ ತಾಯಿಗೆ ನಾವು ಎಷ್ಟು ಶ್ರಮ ಬಿದ್ದು ಕಷ್ಟ ಬೀಳ್ತೀವಿ ಅಷ್ಟರಲ್ಲಿ ಆದಾಯ ಮಾಡ್ಬೋದು. ಅಯ್ಯೋ ಭೂಮಿ ತಾಯಿಲಿ ನಾವು ಏನು ಮಾಡಕ್ ಆಗೋದಿಲ್ಲ ಬಿಡೋ, ಅದರಿಂದ ಏನು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಸುತ್ತಾಡಕ್ ಹೋದ್ರೆ ಹೊರಗಡೆ ಅದರಲ್ಲಿ ಏನೂ ನಮ್ಗೆ ಸಿಕ್ಕಲ್ಲ. ಬೆಳಿಗ್ಗೆ ಎಷ್ಟೊತ್ತು ಶುರು? ನಾವು ಬೆಳಿಗ್ಗೆ 8 ಗಂಟೆ 6 ಗಂಟೆ 5 ಗಂಟೆಗೆ ತೋಟದ ಹತ್ರ ಹೋಯ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ 9 ಗಂಟೆ 8 ವರೆಗೆ ನಮ್ಮ ಮನೆಗೆ ಬರ್ತೀನಿ. ಒಂದೊಂದ್ ದಿವಸ ಕಾಫಿ ಕುಡಿದ್ಬಿಟ್ಟು ಹೋಯ್ತೀವಿ, ಒಂದ್ ದಿವಸ ಕಾಫಿ ಕುಡಿನೇ ಹೋಯ್ತೀವಿ. ಕರೆಂಟ್ ಏನಾದ್ರು ಇದ್ದ ಅಂದಾಗ ಬಂದಾಗ 9 ಗಂಟೆ ಬಂದ್ರೆ ಏನಾದ್ರು ತಿಂಡಿ ತಿನ್ಕೊಂಡಿರ ಪುನಃ ಹೋದ್ರೆ 2 ಗಂಟೆಗೆ ಬರೋದು. ನಾನು ಬಂದ್ರೆ ಇನ್ನು ಬೆಳಿಗ್ಗೆ ಇನ್ ತಿರ್ಗಾ ಇನ್ನೇನಾದ್ರು ಈಗ 4 ಗಂಟೆಗೆ ಹೋದ್ರೆ ಒಂದ್ 7 ಗಂಟೆ ಇರ್ತೀವಿ ತೋಟದ ಹತ್ರ. 7 ಗಂಟೆ ಆದ್ಮೇಲೆ ತಿರ್ಗ ಪುನಃ ಮನೆಗೆ ಬರ್ತೀವಿ ಅಷ್ಟೇ, ಇನ್ನೇನು ಹೋಗಲ್ಲ. ಇನ್ನು ಇನ್ನು ಈ ಹಸುಗಳನ್ನ ಹಸುಗಳು ಪಸುಗಳು ಇಲ್ಲಿ ಮನೆ ಹತ್ರ ಇರ್ತಾರಲ್ಲ, ಅವ್ರು ನೋಡ್ಕೋತಾರ ತುರುಸಿಯ ಇಲ್ಲ ಅಂದ್ರೆ ತೋಟದ ಹತ್ರ ಹೊಡ್ಕೊಯ್ತೀವಿ ನಾವು. ಕುರಿ ಅವೆಲ್ಲ ನೋಡ್ಕೊಂಡು ಮೊದಲು ಜಾಸ್ತಿ ಕುರಿಗಳು ಇತ್ತು, ಆ ಕುರಿಗಳಿದ್ದಾಗ ನಾವೇ ಇದು ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ. ತೋಟದ ಹತ್ರ ಇಟ್ಕೋಗೋ, ಜಮೀನ್ ಹತ್ರ ಬಿಟ್ಕೊಳ್ಳೋದು ಕಡಿಮೆ ಮಾಡಿದ್ರಿ ಮತ್ತೆ? ಅಯ್ಯೋ ಅವಾಗ ಈಗ ಮೇಂಟೈನ್ ಮಾಡಕ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಂದ್ 2-3 ಮನೆಗೆ ಇಟ್ಕೊಂಡು ಅದನ್ನ ಬೇಕಾಯ್ತಾವಲ್ಲ ಅನ್ನೋದಕ್ಕೆ ಸಾಕೋತಾ ಇದೀವಿ. ಅವಕ್ಕೆಲ್ಲ ಮೇವ್ ಇಲ್ಲೇ ಮಾಡ್ಕೊಂಡು ಮೇವ್ ಮಾಡ್ಕೋತೀವಿ. ಮತ್ತೆ ಅದರಿಂದ ತತ್ತಿವಲ್ಲ ಇವ್ ಮೇವು ಅಲ್ಲಿಂದ ತಂದಿದ್ದ ಇವ್ ಮೇಲ್ ಮಾಡ್ಕೊಂಡು ಇದ್ ಮಾಡ್ತೀವಿ. ಇಲ್ಲಾಂದ್ರೆ ಒಂದ್ ದಿವಸ ನಮ್ಗೆ ಏನಾದ್ರು ಪ್ರಿಯ ಆದ ದಿವಸ ಅದೇ ಎತ್ತರ ಹೊಡ್ಕೊತೀವಿ, ಮೇಯಿಸ್ಕೋತೀವಿ. ಈ ಸಸಿಗಳನ್ನೆಲ್ಲ ನೀವೇ ಮಾಡ್ಕೊಂಡ್ರಿ ಅಂದ್ರೆಲ್ಲ ಅಡಕೆದಲ್ಲ ಅದಂಗೆ? ಅದನ್ನ ನಮ್ಮ ತೋಟದಲ್ಲಿ ಮರಗಳೆಲ್ಲ ಇದ್ದಿದ್ವಲ್ಲ ಅದನ್ನ ಇದೆಲ್ಲ ಮಾಡಿ ನಾವು ಒಂದು 2,000-1,000 ಗೋಟ್ ಇರ್ತವ. ಆ ಗೋಟನ್ನ ತಂದು ಒಂದಕ್ಕೆ ಒಟ್ಲಾಕಿರ್ತೀವಿ. ಅದನ್ನ ಆಯ್ಕೆ ಮಾಡೋದು ಅಂತಂದ್ರೆ ಒಂದ್ ಸ್ವಲ್ಪ ಮಣ್ಣು ಆಮೇಲೆ ಗೊಬ್ಬರ ಇದು ಎಲ್ಲಾನು ಮಿಕ್ಸ್ ಮಾಡಿ ಒಂದಷ್ಟಾಗಲಿಕ್ಕೆ ಇದಾಕಿರ್ತೀವಿ. ಒಂದ್ ಸ್ವಲ್ಪ ಮಳೆ ಬರ್ತದ, ಮಳೆ ಬಂದಾಗ ತಿರ್ಗಾ ಪ್ಯಾಕೆಟ್ ಮಾಡ್ತೀವಿ. ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಮಣ್ಣು ಗೊಬ್ಬರ ತುಂಬಿಸ್ತೀವಿ, ಅದಕ್ಕೆ ಗೊಬ್ಬರನು ಇದು ಮಣ್ಣು ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬಿರ್ತೀವಿ. ತುಂಬುದಾಗ ಅದಿಷ್ಟು ಮೊಳಕೆ ಬಂದಾಗ ಅದನ್ನ ಮೊಳಕೆ ಅದಕ್ಕೆ ಉಡುತ್ತೀವಿ. ಆ ಮೊಳಕೆ ಅದನ್ನ ಊಣ ಆದ್ಮೇಲೆ ಒಂದ್ 3-4 ತಿಂಗಳು ಕಳೆದಾದ್ಮೇಲೆ ಸಸಿ ಎಲ್ಲ ಒಂದ್ 2-2 ಗರಿ 3-3 ಗರಿ ಬರ್ತವೆ, 4 ಗರಿ 3 ಗರಿ ಹಂಗೆ. ಅದಕ್ಕೆ ನೀರ್ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಇದ್ರ ನೀರ್ ಮಾಡ್ಕೋತೀವಿ ನಾವು, ಜಾದ್ರಿ ತರ ನೀರ್ ಮಾಡಿರ್ತೀವಿ. ಅದನ್ನ ಜಾದ್ರಿಯಲ್ಲಿ ನೀರ ನಾವು ಹಾಕೊಂಡು ಅದನ್ನ ಬೆಳವಣಿಗೆ ಮಾಡಿ ನಾವು ಬೇಕಾದ್ರೆ ಮಾರಾಟ ಮಾಡಬಹುದು, ಇಲ್ಲ ನಮ್ದಕ್ಕೆ ಬೇಕಾದ್ರೆ ನಾವು ತೋಟಕ್ಕೆ ಉಪಯೋಗಿಸ್ಕೋಬೇಕು ಅಂದ್ರೆ ನಾವೇ ತೋಟಕ್ಕೆ ಉಪಯೋಗಿಸ್ಕೋಬಹುದು. ಮಾರಾಟನು ಮಾಡಿದೀವಿ ಉಪಯೋಗಿಸ್ಕೊಂಡಿದೀವಿ ನಮ್ಮ ತೋಟಕ್ಕೂ. ತೆಂಗಿನ ಸಸಿ ತೆಂಗಿನ ಸಸಿ ನಾವು ಈಗ ಒಂದ್ 1,000-1,500 ಸಸಿ ಹಾಕಿದೀವಿ. ಅವೆಲ್ಲ ತಳ್ಳುಗಳು ಹಾಕಿ ಅವೆಲ್ಲಾನು ಬೆಳವಣಿಗೆ ಮಾಡಿ ಇಷ್ಟು ಮಟ್ಟ ಬಂದವ್ರಿಗೆ ಕೊಡ್ತೀವಿ. 100 ರೂಪಾಯಿ 50 ರೂಪಾಯಿ 150 ರೂಪಾಯಿ 200 ರೂಪಾಯಿ ಗಂಟ ಕೊಟ್ಟಿದೀವಿ. ವರ್ಷದಲ್ಲಿ ಸುಮಾರು ಸಂಪಾದನೆ ಹಂಗೂ ಆಗುತ್ತೆ, ಅದ್ರಲ್ಲಿ ಒಂದ್ ಸ್ವಲ್ಪ ಆಗ್ತದೆ. ಅದೆಲ್ಲ ನಾವೇ ಮಾಡ್ಕೋತೀವಿ, ನೀರ್ ಬೇರೆ ಯಾರು ಹೋಗಲ್ಲ, ನಾವೇ ಮಾಡ್ಕೋತೀವಿ. ಒಂದ್ ಸ್ವಲ್ಪ ಅದು ಆಗ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಾಳು ಮಾಡ್ಕೋತೀವಿ ಮದ್ ಮಧ್ಯ. ಇವೆಲ್ಲ ನೀಡಾನಾಗ ಪಡಾನಾಗ ಸಸಿ ಇವೆಲ್ಲ ಕವರ್ ಮಾಡಾನಾಗ ಇವೆಲ್ಲ ಪ್ಯಾಕೆಟ್ ಹಾಕಾನಾಗ ಅವೆಲ್ಲ ಹಾಳು ಮಾಡಿ ಅವಕ್ಕೆಲ್ಲ ಗೊಬ್ಬರ ಕೂಡ ಹಾಕಕ್ಕೆ ಮಾಡಕ್ಕೆ ಇವಕ್ಕೆಲ್ಲ ನೀರು ನಿಡಿ ಮಾಡ್ಕೊಳಕ್ಕೆ ಒಂದೊಂದು ಟೈಮ್ ಹಾಳು ಮಾಡ್ಕೊಂಡು ಆಳಿನ ಕೆಲವು ಸಿ ಹಾಕ್ಸ್ಕೋತೀವಿ. ಇನ್ನು ಬಾಳಿಕೆ ನಾವು ಮಾಡ್ಕೋತೀವಿ ಸಣ್ಣ ಪುಟ್ಟ ಅವೆಲ್ಲ. ನಿಮ್ಮ ಮಗ ಒಬ್ಬ ನಿಮ್ ಜೊತೆ ನಮ್ ಜೊತೆ ಮಾಡ್ತಾನೆ. ಈಗೇನು ಕೃಷಿ ನಂಬ್ಕೊಂಡು ಆರಾಮಾಗಿ ಬದುಕಬೋದಾ? ಕೃಷಿ ನಿಮ್ಕೊಂಡು ಬದುಕಬಹುದು. ಅವ್ರು ಈಗ ಮಕ್ಳುಗಳು ಏನಪ್ಪಾ ಅಂದ್ರೆ ಈ ಅದೆಲ್ಲ ನಾನು ಮಾಡ್ತಾ ಇರ್ತೀನಿ, ನೀವು ಮಾಡ್ತಾ ಇದ್ರಲ್ಲ ಮಾಡಿ ಅಂತ ಅಂದ್ಬಿಟ್ಟು ಅವರು ಅಂತ ಗಮನ ತಗೊಳ್ತಾ ಇಲ್ಲ ಜಾಸ್ತಿ. ಈಗ ನಾನು ಆರಾಮ ಕಡೆ ಗಮನ ಜಾಸ್ತಿ ಇರ್ಬೇಕು. ಈ ಭೂಮಿ ತಾಯಿ ಕಡೆ ಒಬ್ಬ ಮಗ ಮಾಡ್ತಾವನೆ, ಮಾಡಿದ್ರು ಅಂತ ಇದಾಗ ಮಾಡ್ತಾ ಇಲ್ಲ, ಇಲ್ಲಿ ನಾವು ಎಲ್ಲ ಮಾಡ್ತಾ ಇವಲ್ಲ ಅಂದ್ಬಿಟ್ಟು ಇವಾಗ ಬೇರೆ ಹೊರ ಮಾಡ್ತಾನೆ ಅಷ್ಟೇ. ಅವನು ಕಾಸು ಬರೋ ವ್ಯವಹಾರ, ಕಾಸು ಬರೋ ವ್ಯವಹಾರ ನೋಡ್ತಾವ ನಾವು ಜಾಸ್ತಿ. ಈಗ ನಾವು ಇಲ್ಲಿ ಇದ್ ಮಾಡ್ತಾ ಇದೆ. ಏನ್ ಹೇಳೋದಕ್ಕೆ ಬಯಸ್ತೀರ? ಆರಾಮಾಗಿ ಆರಂಭನೇ ಬಯಸ್ಬೇಕು ನಮ್ಗೆ, ಇನ್ನೇನು ಬಯಸಲ್ಲ. 4 ಎಕರೆ ಭೂಮಿ ಇದ್ರೆ ಆರಾಮಾಗಿ ಬದುಕಬಹುದ? ಆರಾಮಾಗಿ ಬದುಕಬಹುದು. 2 ಸಂಸಾರ ತಗೊಂಡು ಹೋಗ್ಬೋದು. 4 ಎಕರೆ ಸರಿಯಾದ ರೀತಿಯಲ್ಲಿ ಮಾಡ್ಕೋದ್ರೆ 2 ಸಂಸಾರ ಆರಾಮ ಮಾಡ್ಕೋಬಹುದು. ಅದು ಮಾಡಕ್ ಬರ್ನ ಇರೋರ್ಗೆ ಏನು ಮಾಡಕ್ ಆಗಲ್ಲ. ಅದನ್ನ ಕಷ್ಟ ಕಷ್ಟ ಬೀಳ್ಬೇಕು. ಕಷ್ಟ ಬಿದ್ರೆ ಮತ್ತೆ ಅದ್ರಲ್ಲಿ ಆದಾಯ ಆಗೋದು. ಕಷ್ಟ ಬೀಳಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಇನ್ನು ಏನೇನ್ ಮಾಡ್ಬೇಕು ಅಂತ ಆಸೆ? ಇನ್ನೂ ಆಸೆ ಐತೆ. ಆದ್ರೆ ಏನ್ ಮಾಡಿರಿ, ಇವೆಲ್ಲ ಒಂದು ಇರಿಸ್ಕೊಂಡು ಈಗ ಹೊಸಿ ತೋಟ ಮಾಡ್ಬೇಕು. ಈಗ 1 ಎಕರೆ ತೋಟ ಮಾಡ್ತಾ ಇದ್ದೀನಿ. ಇನ್ನು ಒಂದ್ 1 ಎಕರೆ ಅಷ್ಟು ಕಬ್ಬು ಈಗ ಮಾಪುನ ಮಾಡ್ಬೇಕು. ಅದನ್ನ ಹಣ್ಣಿನ ಗಿಡಗಳೇನು ಹಾಕಿಲ್ಲ? ಇನ್ನು ಹಣ್ಣಿನ ಗಿಡ ಅಂತ ಇನ್ನೇನು ಹಾಕಿಲ್ಲ ನಾವು ಜಾಸ್ತಿ. ಸಪೋಟ ಗಿಪೋಟ ಏನಿಲ್ಲ. ಆಮೇಲೆ ಮೆಣಸು ಹಾಕಿದ್ವಿ ಸಿಯ. ಇನ್ನು ಮಾಮೂಲಿ ಇದು ಅಡಿಕೆ ಸಿಲ್ವಾರ್ ಮಾರ್ಕ್ ಕಪ್ಸಿದ್ವಿ ನಾವು ಸಿಯ. ಎಷ್ಟಿದೆ ಮೆಣಸು? ಎಷ್ಟಿದೆ ಬಳ್ಳಿ? ಒಂದ 30-40 ಗಿಡ ಇದೆ ಅಷ್ಟೇ. ಹೆಚ್ಚಿಗೆ ಎಲ್ಲಿ ತಂದ್ರಿ? ಕೊಡಗು ನಿಂತ ಬಂದಿದ್ದೇವ. ಆಗ ವಸಿ ಚಾಕ್ಲೇಟ್ ಗಿಡ ತಗೊಂಡು ಅದನ್ನು ತೋಟಕ್ಕೆಲ್ಲ ಇದಾಯ್ತು ಅಂತ ಅಂದ್ಬಿಟ್ಟು ಕಟ್ಸಾಕ್ಬಿಟ್ರು. ಬೇರೆ ಕಡೆಯಿಂದ ಬಂದ್ಬಿಟ್ಟರು. ಅಡಿಕೆ ಫಲ ಜಾಸ್ತಿ ಬರಲ್ಲ ಇದ್ರಲ್ಲಿ. ಜಾಸ್ತಿ ಜಮೀನು ಇರೋ 1 ಎಕರೆ 5 ಎಕರೆ ಇರೋರು ಮಾತ್ರ ಮಾಡಬಹುದು. ಇದನ್ನ ಜಾಸ್ತಿ ಆಯ್ತದೆ. ಈಗ ನೀವು ಜಾಸ್ತಿ ಆದಾಯ ತೆಗಿಬೇಕು ಇದ್ರಲ್ಲಿ ಅಡಿಕೆ ಗಿಡದಲ್ಲಿ ಅಂತಂದ್ರೆ ಇದನ್ನ ತೆಗೆದ್ಬಿಡಿ ಇದೊಂದ ಅಂತ ಹೇಳ್ಬಿಟ್ಟು ಇದ್ ಮಾಡಿಸ್ಬಿಟ್ರಲ್ಲ ಅಂದ್ರೆ ತೆಗೆದ್ಬಿಟ್ಟಿನ. ಅದ ತೆಗೆಸ್ಬಿಟ್ರಿ? ಅದೊಂದು ತೆಗೆದ್ಬಿಟ್ಟಿ. ಕೊಕ್ಕ ಗಿಡ ತೆಗೆದ್ಬಿಟ್ಟಿ ಅದೊಂದ. ಇನ್ನು ಅದ ಮೆಣಸು ಉಳ್ಕೋತಾನೆ ಅಲ್ಲಿ. ಏಲಕ್ಕಿ ಹಾಕಿದಿರಿ? ಏಲಕ್ಕಿ ಬೆಳೆ ಐತೆ. ಅದ್ ಬಾಳೆ ಐತೆ. ಈಗ ಬಾಳೆನೇ ಆಯ್ತಾ ಇದೆ ಅದ್ರೊಳಗೆ. ಆ ಬಾಳೆ ಆದ್ರೆ ಏನಾಯ್ತದೆ ಅಂದ್ರೆ ಬಾಳೆದು ನಮ್ಗೆ ಗೊಬ್ಬರ ಆಯ್ತಾ ಇದೆ. ಅದ್ರಲ್ಲಿ ಕಂಬ ಎಲ್ಲ ಊದಿದ್ದೆಲ್ಲ ಪೂರ್ತಿ ತೋಟಕ್ಕೆ ಹಾಕ್ತಾ ಇದೀವಿ ಅಲ್ಲೇ. ಅದು ಎಲ್ಲ ಪೂರ್ತ 6 ವರ್ಷ ಬರಲ್ಲ ತೋಟ ನಮಗೆ. ಈಗ ಮೇಲೆ ಇಡ್ತಾ ಇರ್ತೀವಿ, ತರಗೆಲ್ಲ ಹಾಕ್ತಿವಲ್ಲ. ಒಂದು ಇವತ್ತು 1 ವಾರ ಕಾಯಿಸಿ ನೀರು 15 ದಿವಸ ಕಾಯಿಸಿರು ನಡೀತಾ ಇರ್ತದೆ ನಮಗೆ. ಮಣ್ಣೆಲ್ಲ ಚೆನ್ನಾಗಿ ಮಣ್ಣು ಚೆನ್ನಾಗೈತೆ. ನಾವು ವರ್ಷ ವರ್ಷಕ್ಕೂ ಮಣ್ಣು ಮಾಡಿಸ್ತಾ ಇರ್ತೀವಲ್ಲ, ಮೇಲ್ಮೇಲ್ ಮಾಡ್ಕೊಂಡು ಈ ಮಣ್ಣಿಗೆ ಆ ಮಣ್ಣು ಬದಲಾಯಿಸೋದು, ಆ ಮಣ್ಣಿಗೆ ಈ ಮಣ್ಣು ಬದಲಾಯಿಸ್ಕೊಂಡು ಗೊಬ್ಬರ ಅಟ್ಟಿ ಗೊಬ್ಬರ ಮೇಲ್ ಮಣ್ಣು ಆಗಾಗ್ಗೆ 10 ಎಕರೆ 5 ಎಕರೆ ಹಂಗೆ ಒಂದೊಂದು ಗದ್ದೆಗೆ ಬಿಡಿಸ್ಕೊ ಹೋಯ್ತಾ ಇರ್ತೀವಿ. ಲಾಭದಲ್ಲಿ ಲಾಭದಲ್ಲಿದ್ದೀವಿ. ಏನು ತೊಂದರೆ ಇಲ್ಲ ನಮಗೆ. ಆರಾಮದಲ್ಲಿ ಏನು ಲಾಸ್ ಆಗಿಲ್ಲ. ಸಂತೋಷ ಗೋವಿಂದಗೌಡರು, ಈಗ ನನ್ನ ಮಾತನ್ನ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ. ಕೇಳಿ ಕೇಳಿ ಅವ್ರಿಗೂ ಅನಿಸ್ತಾ ಇರತ್ತೆ ಮಾಡ್ಬೇಕು ಅದನ್ನ ಮಾಡಿ ಅನ್ಸರಿಸ್ಕೊಂಡು ಇದು ಯಾವಾಗ ಮಾಡ್ಲೇಬೇಕು ಅದನ್ನ. ಈಗ ಅದಕ್ಕೆ ನಿಮ್ ದೂರವಾಣಿ ಸಂಖ್ಯೆ ಅನ್ಸಲ್ಲ ಹೇಳ್ಬಿಡಿ. 97-94-65-70. ಇನ್ನೊಂದ್ಸಲ ಹೇಳಿ. 97-41-94-65-70. ಇನ್ನೊಂದ್ಸಲ ಹೇಳಿ. 97-41-94-65-70. ಸಂತೋಷ ಗೋವಿಂದಗೌಡ್ರೆ, ಇನ್ನು ಏನೆಲ್ಲ ನೀವು ಅನ್ಕೊಂಡಿದ್ದೀರಿ ಅದೆಲ್ಲ ಚೆನ್ನಾಗ್ ಆಗ್ಲಿ. ಒಟ್ಟಿನಲ್ಲಿ ಕೃಷಿ ನಂಬಿ ಬದುಕಬಹುದು ಅನ್ನೋ ಭರವಸೆ ಮಾತು ನೀವು ಹೇಳಿದಿರಿ. ನಿಮ್ಮ ಮಕ್ಕಳುಗಳು ನಿಮ್ ಕೈ ಮಕ್ಕಳುಗಳು ಅದನ್ನ ತಿಳ್ಕೊಂಡು ಮಾಡ್ಬೇಕು ಅದನ್ನ. ಬಹಳ ಸಂತೋಷ, ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಿ. ನಮಸ್ಕಾರ. ನಮಸ್ಕಾರ ಸರ್. ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಕೆಆರ್ ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಗೋವಿಂದೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಯುಗಾದಿ ಕೃಷಿ ಸಮೃದ್ಧಿಗೆ ಹಾದಿ ರೂಪಕ ಕೇಳಲಿದ್ದೀರಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಾಗಸ್ಪರ್ಶ ಮಾಡುವ ದುಂಬಿ ಪತಂಗಗಳು ಕಾಣೆಯಾಗ್ತಾ ಇರೋದ್ರಿಂದ ಕೃಷಿ ಬೆಳೆಗಳ ಇಳುವರಿಗಳು ಅಪಾಯದಲ್ಲಿವೆ. ಕಾಡು ದುಂಬಿಗಳು, ಪತಂಗಗಳು ಮತ್ತು ಜೇನುಹುಳುಗಳು ಬೆಳೆಗಳ ಹೂವುಗಳಲ್ಲಿನ ಮಕರಂದ ಹೀರುವಾಗ ನೈಸರ್ಗಿಕ ಪರಾಗಸ್ಪರ್ಶವನ್ನು ಮಾಡುತ್ತವೆ. ಇದರಿಂದ ಬೆಳೆಗಳಲ್ಲಿ ಬೀಜೋತ್ಪಾದನೆ, ಕಾಯಿ ಕಟ್ಟುವಿಕೆಗಳು ಯಾವುದೇ ಖರ್ಚಿಲ್ಲದೆ ನೆರವೇರುತ್ತದೆ. ಇಂತಹ ನೈಸರ್ಗಿಕ ಪರಾಗಸ್ಪರ್ಶದಿಂದ ಬೆಳೆಗಳ ಇಳುವರಿಯೂ ಸಿಗುತ್ತಿದೆ. ಆದರೆ ಕಾಡುದುಂಬಿಗಳು, ಕೀಟ ಪತಂಗಗಳು ಕ್ಷೀಣಿಸುತ್ತಿರುವುದರಿಂದ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆಯಿಲ್ಲದೆ ಬೆಳೆಗಳ ಇಳುವರಿಯೂ ಕಡಿಮೆಯಾಗುತ್ತಿರುವುದು ಆತಂಕದ ವಿಚಾರ. ಪರಾಗಸ್ಪರ್ಶವಿಲ್ಲದೆ ಇಳುವರಿ ನಷ್ಟವಾಗುತ್ತಿರುವ ಬಗ್ಗೆ ಸುಮಾರು 40 ರೀತಿಯ ಬೆಳೆಗಳಾದ ಎಣ್ಣೆಕಾಳು, ಕಾಫಿ, ಈರುಳ್ಳಿ, ಟೊಮ್ಯಾಟೊ, ಇತರೆ ಹಣ್ಣುಗಳ ಬೆಳೆಗಳ ಪ್ರಪಂಚದ ಅನೇಕ ಕೃಷಿ ಮತ್ತು ಪರಿಸರ ಸಂಶೋಧನಾ ತಂಡಗಳು ಅಧ್ಯಯನ ನಡೆಸಿವೆ. ಕಾಡುದುಂಬಿ ಅಥವಾ ಕೀಟ ಪತಂಗಗಳಿಲ್ಲದೆ ಪರಾಗಸ್ಪರ್ಶವಿಲ್ಲದೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿಲ್ಲ.